ಹೀಗೊಂದು ನಡೆದಾಡು ಕನಸು, ಬೇಕು ನನಗೀಗ ನನ್ನ ಕೇಳು ಮನಸ್ಸು. ಬೀಗ ಬಿದ್ದ ಮನೆಗೆ ಹೋಗಿ ಮರಳಿ ಬಂದು ಮರಳಿ ಹೋಗು, ಅಂಚೆಯ ತೆರನಾದೆ ಅಲೆಯುವ ಕನಸಾದೆ, ಭಾರದ ಈ ಬಯಕೆಯ ಹೊರಲಾರೆ ಹೊರಲಾರೆ ಹೊರಲಾರೆ. ಶಿಲೆಗಳು ಕಲೆಯಾದರೆ ಶಿಲ್ಪಿ ಹಗುರ, ಕವಿತೆಯು ಹೆಸರಾದರೆ ಕವಿಯು ಹಗುರ, ಮಮತೆಯು ಮಗುವಾದರೆ ತಾಯಿ ಹಗುರ, ಭಾವವು ಬಯಲಾದರೆ ಭಾಷೆ ಹಗುರ. ತನ್ನ ಮಾತು ತನ್ನ ಮನಸ್ಸು ಹೊರಬಂದು ಒಲವಾದರೆ ಹೃದಯ ಹಗುರ. ಪದ ಬಿಡಿಸುವ ಕವಿಯಲ್ಲ, ಮೊಗ ಬಿಡಿಸುವ ಕರವಲ್ಲ, ಎದೆಯಾಸೆ ತೂಗಿದೆ ಗಿರಿಭಾರ, ಒಳ್ಳ ಮಾತು ಸೇರಿದೆ ತುಟಿ ತೀರ. ಬರಹಾನ ಕಂಡಿರದ ಹೃದಯ ಹೇಗೆ ಬರೆದಿಟ್ಟಿತೋ ಇಂಥ ಕಾವ್ಯ, ಜಗದ ಮೊದಲ ಪುಟ್ಟ ಕಾವ್ಯ, ಇದರ ಸಾರ ನಿತ್ಯ ನವ್ಯ. ಓದುವುದತಿ ಸುಲಭ ಕೇಳುವುದತಿ ಸರಳ, ಬರಹದ ಹಣೆ ಬರಹ ನಿನ್ನ ಕೈಲಿ ನಿನ್ನ ಕೈಲಿ ನಿನ್ನ ಕೈಲಿ. ವಾಚನ ಖುಷಿ ತಂದರೆ ನನ್ನ ಪುಣ್ಯ, ರಚನೆ ಕಹಿಯಾದರೆ ನಿನ್ನ ಕರ್ಮ, ಅರ್ಪಣೆಯಾದಾಗ ನಾನಂತೂ ಹಗುರ, ಸ್ವೀಕೃತಿ ಮಾಡೋಳು ನಿನಗಂತು ಸಮಯ. I love you. ಶಿಲೆಗಳು ಕಲೆಯಾದರೆ ಶಿಲ್ಪಿ ಹಗುರ, ಕವಿತೆಯು ಹೆಸರಾದರೆ ಕವಿಯು ಹಗುರ, ಮಮತೆಯು ಮಗುವಾದರೆ ತಾಯಿ ಹಗುರ, ಭಾವವು ಬಯಲಾದರೆ ಭಾಷೆ ಹಗುರ. ಜಾಲಿಬಾರು ಮತ್ತು ಪೌಲಿ ಹುಡುಗರು ಚಿತ್ರದ ಗೀತೆ, ಸಾಹಿತ್ಯ ನೀಡಿದ್ದಾರೆ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆಯೊಂದಿಗೆ ಗೀತೆಗೆ ಧ್ವನಿಯಾಗಿದ್ದಾರೆ ವೀರ್ ಸಮರ್ಥ್. ಒಳ್ಳೆ ಮಾತ್ರೆ ನಾ ಕೊಟ್ರಿ ನಾವು ಫೀಸ್ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಅವರ ಸಂಗೀತವಿರುವ ಯುಗ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಶ್ರೀನಿವಾಸ್ ಹಾಗೂ ಕೈಲಾಶ್ ಖೇರ್. ಕೊರು ನೀರು ಮೌನದಲ್ಲಿ ಸಾಧು ನಾನು ಕನಸಲ್ಲಿ ಬಂದ ಕಿನ್ನರೇ ಎದುರಲಿ ನಿಂತೆ ಜೋಗರಿ ಅವರು ಹಾಡಿರುವ ಮನೆ ನಂಬರ್ 67 ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಹರ್ಷ ಕೆಗೋಡು. ಹೊಲ ನಮ್ಮ ದಾರಿ ಯೋಜನೆಯನ್ನು ಪ್ರತಿ ವಿಧಾನಸಭಾ ಮತಕ್ಷೇತ್ರಕ್ಕೆ 30 ಕಿಲೋಮೀಟರ್ಗಳಂತೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ. 2023 ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷವೆಂದು ಘೋಷಿಸಿರುವ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿರಿಧಾನ್ಯ ಮೇಳ ಹಾಗೂ ಸಾವಯವ ಸಿರಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಮೇಳಕ್ಕೆ 5,200 ಜನರು ಭೇಟಿ ನೀಡಿದ್ದು 4.68 ಲಕ್ಷ ರೂಪಾಯಿಗಳ ವಹಿವಾಟು ನಡೆದಿದೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಪೌರಕಾರ್ಮಿಕರ ಹುದ್ದೆ ಖಾಯಂಗೊಳಿಸಬೇಕು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರ ಹುದ್ದೆಗಳನ್ನು ಖಾಯಂಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಕುರಿತು 15 ಸದಸ್ಯರನ್ನು ಒಳಗೊಂಡ ಸಮಿತಿಯಲ್ಲಿ ಸಭೆಯನ್ನು ಮಾಡಲಾಗಿದ್ದು ಸರ್ಕಾರಕ್ಕೆ 3 ವರದಿಗಳನ್ನು ಸಲ್ಲಿಸಿರುವುದಾಗಿ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಶಿವಣ್ಣ ಕೋಟೆ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮೊದಲನೇ ಹಂತದಲ್ಲಿ 11,133 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಾ ಪುರಸ್ಕಾರ ನೀಡುವ ಯೋಜನೆ ಹಮ್ಮಿಕೊಳ್ಳಲಾಗುತ್ತಿದೆ. ಈಗಾಗಲೇ 16 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಲಾಗಿದೆ. ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಪೌರ ಕಾರ್ಮಿಕರ ವಿಶೇಷ ಸ್ಥಾನ ಕಲ್ಪಿಸಲಾಗಿದ್ದು ಅದಕ್ಕಾಗಿ ಪ್ರಶಸ್ತಿಗಳನ್ನು ಸಹ ನೀಡಲಾಗುತ್ತಿದೆ ಎಂದರು. ಕೃಷಿಯ ಜೊತೆ ಹೈನುಗಾರಿಕೆ ಪೂರಕ ಉದ್ಯೋಗವಾಗಿದ್ದು ವೈಜ್ಞಾನಿಕ ರೀತಿಯಲ್ಲಿ ಪಶುಪಾಲನೆ ಕೈಗೊಳ್ಳುವಂತೆ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸಂಗಣ್ಣ ಹಂದಿ ಹೇಳಿದ್ದಾರೆ. ಬಾದಾಮಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಹಾಲು ಶೇಖರಣಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನೂತನವಾಗಿ ಸ್ಥಾಪನೆಯಾದ ಹಾಲು ಉತ್ಪಾದಕರ ಸಂಘದಿಂದ ಗ್ರಾಮದ ಜನರಿಗೆ ಹೈನುಗಾರಿಕೆ ಉದ್ಯೋಗ ಮಾಡಲು ಅನುಕೂಲವಾಗಿದೆ ಎಂದರು. ಒಕ್ಕೂಟದ ಸೌಲಭ್ಯದ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ನಿರ್ದೇಶಕ ಐಎಸ್ ಕರಿಗೌಡರ್, ಕೃಷಿ ಜೊತೆಗೆ ರಾಸುಗಳ ಪಾಲನೆ ಪೋಷಣೆ ಉಪಯುಕ್ತವಾಗಿದೆ. ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಸಾಗಿಸಲು ಹೈನುಗಾರಿಕೆ ಸೂಕ್ತವಾಗಿದೆ ಎಂದರು. ಇದುವರೆಗೆ ಬಾಗಲಕೋಟೆ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪರಶುರಾಮ್ ಪೇಟ್ಕರ್, ಸುದ್ದಿ ಸಂಯೋಜನೆ ಟಿಬಿ ನಂಜುಂಡಸ್ವಾಮಿ, ಜಂಟಿ ನಿರ್ದೇಶಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ. ಪ್ರಸ್ತುತಿ ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ. ಸಮಯ ಸರಿಯಾಗಿ 6:35:30. ಆಕಾಶವಾಣಿ ಭದ್ರಾವತಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ವಾಣಿ. ಇನ್ನು ಪ್ರಕಟಣೆಗಳನ್ನ ಕೇಳುತ್ತೀರಿ, ನಂತರ ಪ್ರದೇಶ ಸಮಾಚಾರ. ಕುಷ್ಠರೋಗ ಭಯಬೇಡ, ಕುಷ್ಠರೋಗವನ್ನು ಶೀಘ್ರ ಪತ್ತೆ ಹಚ್ಚಿ ಪೂರ್ಣ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಪಡಿಸಬಹುದು. ಕುಷ್ಠರೋಗಕ್ಕೆ ಎಲ್ಲ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧ ಉಚಿತ. ಕುಷ್ಠರೋಗವನ್ನು ದೂರ ಮಾಡಿ, ಕುಷ್ಠರೋಗಿಯನ್ನಲ್ಲ. ಬನ್ನಿ, ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸಾಗಿಸೋಣ, ಕುಷ್ಠರೋಗ ಮುಕ್ತ ಭಾರತವನ್ನು ನಿರ್ಮಿಸೋಣ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಿಲ್ಲೆಯ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿವಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೋ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಂದಿಸದಿರಿ ನಂದಾದೀಪ. ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಬುಧವಾರ ಬೆಳಗ್ಗೆ 8:30 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:00 ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ತಪ್ಪದೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿಸದಿರಿ ನಂದಾದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಗುಬ್ಬಿ ತಾಲೂಕಿನಲ್ಲಿ ಎಚ್ಎಎಲ್ ಹೆಲಿಕಾಪ್ಟರ್ ಘಟಕ ಪ್ರಧಾನಿಯಿಂದ ಲೋಕಾರ್ಪಣೆ, ಉದ್ಯೋಗ ಸೃಷ್ಟಿಗೂ ಸಹಕಾರಿ. ಆತ್ಮನಿರ್ಭರ ಭಾರತ ಯೋಜನೆಯಡಿ ಅಭಿವೃದ್ಧಿಯತ್ತ ದೇಶ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪುನರ್ಬಳಕೆ ಇಂಧನ ಗುರಿ ಸಾಧಿಸುವಲ್ಲಿ ಭಾರತ ದಾಪುಗಾಲು, ಹರ್ದೀಪ್ ಸಿಂಗ್ ಪುರಿ. ವಿಶೇಷ ಘಟಕ ಯೋಜನೆ ಅನುದಾನ ಸಮರ್ಪಕ ಬಳಕೆಗೆ ಸೂಚನೆ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಹೆಲಿಕಾಪ್ಟರ್ ತಯಾರಿಕಾ ಕಾರ್ಖಾನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಿದರು. ಈ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ತುಮಕೂರಿನ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕರ್ನಾಟಕ ಆವಿಷ್ಕಾರ ಮತ್ತು ತಂತ್ರಜ್ಞಾನದ ನಾಡು. ರಾಜ್ಯದಲ್ಲಿ ಈಗಾಗಲೇ ಡ್ರೋನ್ ಮತ್ತು ತೇಜಸ್ ಉತ್ಪಾದನೆ ಮಾಡಲಾಗುತ್ತಿದೆ. ಎಚ್ಎಎಲ್ ವಿಮಾನ ಘಟಕ ಆರಂಭವಾಗಿರುವುದರಿಂದ ರಕ್ಷಣಾ ಇಲಾಖೆಗೆ ಮತ್ತಷ್ಟು ಬಲ ಬಂದಂತಾಗಿದೆ ಎಂದು ತಿಳಿಸಿದರು. ಎಚ್ಎಎಲ್ ಘಟಕ ಆರಂಭವಾಗಿರುವುದರಿಂದ ತುಮಕೂರಿನ ಸುತ್ತಮುತ್ತಲ ಮತ್ತಷ್ಟು ಪ್ರಗತಿಗೆ ಸಹಕಾರಿಯಾಗಲಿದೆ.